ರೋಗ ಕೀಟಗಳು ಇಂಥವು ಏನು ಅದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಕೆಲವೊಂದು ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತೆ. ಬೀಜೋಪಚಾರ ಇರ್ಬೋದು ಅಥವಾ ಈ ಮಾಗಿ ಉಳುಮೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಈ ಬೀಜೋಪಚಾರ ಎಷ್ಟು ಮಹತ್ವ ಪಡ್ಕೊಂತೈತಿ ಈ ಶೇಂಗಾ ಬೆಳೆಯಲ್ಲಿ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಈಗ ಬೀಜೋಪಚಾರ ಬಹಳ ಇಂಪಾರ್ಟೆಂಟ್. ಹೆಂಗಂದ್ರೆ ನಾವು ಈಗ ನಮ್ಮ ಮಕ್ಕಳಿಗೆ ಚುಚ್ಚು ಮದ್ದು ಹಾಕಿಸೋಲ್ಲ ಆ ತರ ಮುಂದೆ ಬರುವಂತಹ ರೋಗ ಇರಬಹುದು ಅದನ್ನ ನಾವು ತಡೆಗಟ್ಟಬಹುದು, ಕೀಟಬಾಧೆ ಇರಬಹುದು ತಡೆಗಟ್ಟಬಹುದು. ಈಗ ಶೇಂಗಾಗೆ ಪ್ರಮುಖವಾಗಿ ನಮ್ಗೆ ಏನಂತಂದ್ರೆ ಬುಡಕೊಳಿ ರೋಗ ಅಂತ ಹೇಳ್ತಾರ ಅಥವಾ ಸೊರಗು ರೋಗ ಅಂತ, ಅದು ಬಹಳ ಸಮಸ್ಯೆ ಇದೆ ಆಕ್ಚುಲಿ. ನಾನು ನೋಡ್ತಾ ಇರ್ತಾವಲ್ಲ ಮಿನಿಮಮ್ ಒಂದು 10-15% ಗಿಡಗಳೆಲ್ಲ ಒಣಗಿಬಿಟ್ಟಿರ್ತವೆ ಆಕ್ಚುಲಿ. ಅದಕ್ಕೋಸ್ಕರ ಬೀಜೋಪಚಾರ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಈಗ ಶೇಂಗಾಕ್ಕೆ ನಾವೇನಂದ್ರೆ ಬಿತ್ತುವ ದಿವಸ ನಾವೇನಂತಂದ್ರೆ ಬೆಳಗ್ಗೆ ಎದ್ದಾಗ ನಾವು ಒಂದು ಕಾರ್ಬನ್ಡೈಜಮ್ ಅಂತ ಬರ್ತದೆ ಅಥವಾ ಕ್ಯಾಪ್ಟನ್ ಅಂತ, ಅಥವಾ ಕಾರ್ಬನ್ಡೈಜಮ್ ಅಂತರೂ ಸಿಗ್ತಿದೆ ಕೃಷಿ ಇಲಾಖೆಯಲ್ಲಿ ಸಿಗ್ತಿದೆ ಸಬ್ಸಿಡಿಯಲ್ಲಿ. ಅದನ್ನ 1 kg ಬೀಜಕ್ಕೆ 2 gram ಹಾಕಿ ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿದ ನಂತರ ಒಂದು 1/2 ತಾಸು ಆದ್ಮೇಲೆ ಈ ಒಂದು ಕಾರ್ಬನ್ಡೈಜಮ್ ಮಾಡಿದ್ರೆ ಏನು ಲಾಭಗಳಂತಂದ್ರೆ ನಮಗೆ ಮುಂದೆ ಬರುವಂತಹ ಈ ಸೊರಗು ರೋಗ ಅಥವಾ ಬುಡಕೊಳೆ ರೋಗ ಅಥವಾ ಕಾಯಿ ಕಪ್ಪಾಕತ್ತಲ್ಲ ಆ ರೋಗವನ್ನು ಗಿಡಗಳಿಗೆ ಬರಂಗಿಲ್ಲ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ನಮಗೆ ಗೊಣ್ಣೆ ಮತ್ತು ಗೆದ್ದೆಗಳ ಸಮಸ್ಯೆ ಅಥವಾ ಬೇರು ಕಡಿಗಳ ಸಮಸ್ಯೆ ಇರ್ತತಿ. ಅವಾಗೂ ಸಹ ಏನಂತಂದ್ರೆ ನಾವು ಒಂದು ಬೀಜೋಪಚಾರ ಮಾಡಿದ್ರೆ ಕಡಿಮೆ ಆಗ್ತದೆ. ಆಕ್ಚುಲಿ 1 kg ಬೀಜಕ್ಕೆ ಒಂದು 15 mL ಕ್ಲೋರೋಪೈರಿಪಾಸ್ ಅನ್ನ ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಬಹಳ ಚೆನ್ನಾಗಿ, ಇದರಿಂದ ಏನಾಗ್ತತಿ ನಮಗೆ ಕೀಟದ ರೋಗ ಬಾಧೆ ಕಡಿಮೆ ಆಗ್ತತಿ. ಇನ್ನು ಜೈವಿಕ ಗೊಬ್ಬರಗಳಂತ ಬರ್ತವೆ ಆಕ್ಚುಲಿ, ಬಹಳ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ನಮಗೆ ಜೈವಿಕ ಗೊಬ್ಬರಗಳು ಬೇಕೇ ಬೇಕು. ಅದಕ್ಕೋಸ್ಕರ ಏನಕ್ಕಂತಂದ್ರೆ ನಾವು ಇದನ್ನು ಬೀಜೋಪಚಾರ ಮಾಡಿ 1 ತಾಸು ಆದ್ಮೇಲೆ ಅಥವಾ 1.5 ತಾಸು ಆದ್ಮೇಲೆ ನಾವು ಜೈವಿಕ ಗೊಬ್ಬರಗಳನ್ನ ಬೀಜೋಪಚಾರ ಮಾಡಬೇಕು. ಮೊದಲನೇದಾಗಿ ನಾವು ರೈಜೋಬಿಯಂ ಅನ್ನ ಬೀಜೋಪಚಾರ ಮಾಡಬೇಕು. 1 ಎಕರೆ ಇದ್ರೆ 200 gram ಅಷ್ಟು ಅಥವಾ 1 kg ಬೀಜಕ್ಕೆ 4 gram ರೈಜೋಬಿಯನ್ ಹಾಕಿ, ಇದು ಜಸ್ಟ್ 50 rupees ಸಿಗ್ತಿದೆ, ಬಹಳ ಇಲ್ಲ. ಇದು ನಾವು ಬೀಜೋಪಚಾರ ಮಾಡೋದ್ರಿಂದ ಏನು ಲಾಭ ಅಂತಂದ್ರೆ ನಮಗೆ ಈ ನಿಸರ್ಗದಲ್ಲಿರುವ ಸಾರಜನಕ ಆ ಬೇರುಗಳನ್ನ ಫಿಕ್ಸ್ ಮಾಡಿ 1 kg ನಾವು ಯೂರಿಯಾ ಗೊಬ್ಬರ ಹಾಕದ ಕಡಿಮೆ ಮಾಡಬಹುದು. ನಂತರ ನಮ್ಗೆ ಏನಂತಂದ್ರೆ ಇದು ರೈಜೋಬಿಯನ್ ನಂತರ ನಮಗೆ ರಂಜಕ ಕರಗಸ ಅಣುಜೀವಿ ಅಂತ ಬರ್ತದೆ, PSP ಅಂತ ಹೇಳ್ತಾರ. ಸೊ ಇದು ಸಹ ಏನಂದ್ರೆ 1 kg 50 rupees ಇರುತ್ತೆ ಆಕ್ಚುಲಿ. ಇದನ್ನ ನಾವು ಬೀಜೋಪಚಾರ ಮಾಡೋದ್ರಿಂದ ಇದು 1 kg ಬೀಜಕ್ಕೆ 4 gram. ಇದರಿಂದ ಏನು ಲಾಭ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ರಂಜಕ ಇರುತ್ತದೆ, ಅದು ಭೂಮಿಯಲ್ಲಿ ಚಲನವಲ್ಲೇ ಆಗಲ್ಲ. ನಾವು ಎಲ್ಲಿ DAP ಗೊಬ್ಬರ ಹಾಕ್ತೋ ಅಲ್ಲೇ ಇರ್ತದೆ ಆಕ್ಚುಲಿ. ಹಂಗಾಗಿ ಏನಾಗ್ತಂದ್ರೆ ಈ ಅಣುಜೀವಿ ಹೋಗಿ ಎಲ್ಲಿ ಆ ರಂಜಕ ಇರುತ್ತೆ ಅದನ್ನ ಬಿಡುಗಡೆ ಮಾಡಿ ಆ ರೂಟಿಗೆ ಶೇಂಗ ಮಾಡುತ್ತೆ ಆಕ್ಚುಲಿ. ಹಂಗಾಗಿ ನಾವು ಒಂದು 20 kg DAP ಗೊಬ್ಬರ ಹಾಕದ ಕಡಿಮೆ ಮಾಡಬಹುದು ನೋಡ್ರಿ. ಇದರಿಂದ ಲಾಭಗಳು. ಮತ್ತೆ ಇನ್ನೊಂದು ಟ್ರೈಕೋಡ್ರಮ ಅಂತ, ಅದು ಸಹ ಏನಂತ 1 kg ಬೀಜಕ್ಕೆ 4 gram ಹಾಕಿ ನಾವು ಬೀಜೋಪಚಾರ ಮಾಡಿದ್ರೆ ಮುಂದೆ ಬರುವಂತಹ ಸೊರಗು ರೋಗ ಮತ್ತೆ ಬುಡೆಕುಳ ರೋಗವನ್ನ ಕಾಯಿ ಕಪ್ಪೋದನ್ನ ತಡೆಗಟ್ಟಬಹುದು. ಈ ತರ ನಾವು ಬೀಜೋಪಚಾರ ಮಾಡೋದು. ಇನ್ನೊಂದೇನಂದ್ರೆ ಸರ್, ಈಗ ನಾವು ಈಗ ಹೇಳಿದ್ವಿ ನಿಮಗೆ ಕಾರ್ಬನ್ಡೈಜಮ್ ಮತ್ತು ಕ್ಲೋರೋಪೈರಿಯಸ್ ಮಾಡಿದ್ಮೇಲೆ ಈ ಅಣುಜೀವಿಗಳನ್ನ ಮಾಡೋದು ನಮಗೆ ಸ್ವಲ್ಪ ಯಾಕಂದ್ರೆ ಬಿತ್ತಬೇಕಾದ್ರೆ ಕೂರಿಗೆಯಲ್ಲಿ ಕಟ್ಟಿಕೊಂಡ್ಬಿಡ್ತಂತ ಹೇಳ್ತಾರೆ ರೈತರು. ಇಲ್ಲ ಅದ್ರ ಬದಲಿ ನಾವು ಮಾಡಕಂದ್ರೆ ನಾವು ಬಿತ್ತಕ್ಕಿಂತ ಒಂದು 10 ದಿವಸ ಮುಂಚೆ ಈ ಒಂದು 100 kg ಕೊಟ್ಟಿ ಗೊಬ್ಬರಕ್ಕೆ 1 kg ರಂಜಕ ರಕ್ಷಣಾ ಜೀವಿ, 1 kg ರೈಜೋಬಿಯಮ್, 1 kg ಟ್ರೈಕೋಡ್ರಮನ್ನ ಸ್ವಲ್ಪ ಗಿಡ ನೆಳಗೆ ಇಟ್ಟು ಹೀಪಿಟ್ಟು ಗೊಣ್ಣಿಚೀಲ ಹೊಚ್ಚಿ ಸ್ವಲ್ಪ ನೀರು ಹುಡ್ಕಂತ ಇದ್ದು ನಂತರ ನಾವು ಬಿತ್ತಬೇಕಾದ್ರೆ ಸಾಲಲ್ಲಿ ಹಾಕಿದ್ರು ನಡೀತೈತೆ ಆಕ್ಚುಲಿ. ನಾವೇನಂತಂದ್ರೆ ಬೀಜ ಜೊತೆ ಬೀಜೋಪಚಾರ ಮಾಡಲಿಲ್ಲ ಅಂದ್ರೆ ಆ ಥರ ಮಾಡ್ಕೋಬಹುದು. ಇನ್ನೊಂದಂದ್ರೆ ಈ ಬೀಜೋಪಚಾರ ಮಾಡೋದೆಲ್ಲ ಬಹಳ ಇಂಪಾರ್ಟೆಂಟ್, ಕೇರ್ ತಗೋಬೇಕು ಶೇಂಗಾದಲ್ಲಿ. ಯಾಕಂದ್ರೆ ನಾವು ಕೈಯಿಂದ ಯಾವತ್ತಿಗೆ ಕೈ ಆಡಬಾರ್ದು, ಯಾಕಂದ್ರೆ ಅದರ ಮೇಲಿನ ಪದರೆಲ್ಲ ಏನಾಗ್ತೈತೆ ಹಾರು ಹೋಗ್ಬಿಡುತ್ತೆ ಆಕ್ಚುಲಿ. ಅದಕ್ಕೋಸ್ಕರ ಮಾಡ್ಕಂದ್ರೆ ನಮಗೆ ಒಂದು ಗೊಣ್ಣಿಚೀಲದಲ್ಲಿ ಆ ಸೈಡ್ ಎರಡು ಸೈಡ್ನ ಹಿಡ್ಕೊಂಡು ನಾವು ಅಲುಗಾಡಿಸಿ ನಾವೇನಂತಂದ್ರೆ ಫಸ್ಟ್ ನಾವೇನಂದ್ರೆ ಬೆಲ್ಲದ ಪಾನಕ ತಯಾರು ಮಾಡ್ಕೋಬೇಕು ರೈತರಿಗೆ. ಅದು ಒಂದು ಬೆಲ್ಲದ ಪಾನಕ ಅಂದ್ರೆ ಒಂದು 750 gram ಅಷ್ಟು ಬೆಲ್ಲವನ್ನ 1 liter ನೀರಿನಲ್ಲಿ ಅದನ್ನು ಕುದಿಸಿ ಆರಿಸಿ ನಂತರ ನಾವು ಈ ಒಂದು ಶೇಂಗಾದ ಮೇಲೆ ಚಿಮ್ಸ್ಬೇಕು. ಯಾಕಂದ್ರೆ ಅದು ಹಿಡ್ಕಂತತೆ ಈ ಅಣುಜೀವಿಗಳನ್ನ ಅಥವಾ ಈ ನಾವು ಹೇಳಿದ ಈ ಒಂದು ರೋಗನಾಶಕ ಗಿಡ ಹಿಡ್ಕಂತದೆ ಆಕ್ಚುಲಿ. ಆ ತರ ಮಾಡಿ ಬಿತ್ತನೆ ಮಾಡಿದ್ರೆ ಬಹಳ ಚೆನ್ನಾಗಿ ನಂತರ ಅದನ್ನ ನೆಳ್ಳಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡಬಹುದು. ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದೇನಂತಂದ್ರೆ ನಮಗೆ ಶೇಂಗಾದಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಅದು ಬಹಳ ಮಹತ್ವ. ನಾವು ಹೇಳ್ತಾ ಇರ್ತವೆ ಆಕ್ಚುಲಿ ರೈತರಿಗೆ ಏನಂತಂದ್ರೆ ನಾವು ಕೊಟ್ಟಿ ಗೊಬ್ಬರ ಹಾಕ್ರಿ. ಯಾಕೆ ಕೊಟ್ಟಿ ಗೊಬ್ಬರ ಹಾಕ್ಬೇಕಂದ್ರೆ ನಾವು ಹಾಕಿದ ಪೋಷಕಾಂಶಗಳು ಬೆಳೆಗೆ ಸಿಗಬೇಕಾದ್ರೆ ಭೂಮಿಯಲ್ಲಿ ಅಣುಜೀವಿ ಇರಬೇಕು. ಆ ಅಣುಜೀವಿ ಇದ್ರಷ್ಟೇ ನಾವು ಹಾಕಿದ ಗೊಬ್ಬರ ಬೆಳೆಗೆ ಸಿಗ್ತದೆ. ಅದಕ್ಕೋಸ್ಕರ ರೈತರಿಗೆ ಅಟ್ಲೀಸ್ಟ್ 1 ವರ್ಷಕ್ಕೊಮ್ಮೆ ಆದರೂ ನಾವು ಶೇಂಗಾಕ್ಕೆ 3 ton ಅಷ್ಟು ಕೊಟ್ಟಿ ಗೊಬ್ಬರವನ್ನು ಶೇಂಗಾ ಬಿತ್ತುವ 15 ದಿನ ಮುಂಚೆ ಹಾಕಬೇಕು. ನಂತರ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಒಂದು ಸಾಲಿನ ಸಾಲಿಗೆ 1 ಅಡಿ ಇರಬೇಕು, ಸಸಿನ ಸಸಿಗೆ 1-7 cm ಅಷ್ಟು ಅಂತರ ಇದ್ರೆ ಸಾಕು. ಮತ್ತೇನಂತಂದ್ರೆ ಯಾವುದೇ ಬೆಳೆಯಲ್ಲಿ ಜಿಪ್ಸಮ್ ಹಾಕ್ಬೇಕು, ಶೇಂಗಾಕ್ಕೆ ಹಾಕ್ಲೇಬೇಕು. ಯಾಕೆ ಜಿಪ್ಸಮ್ ಹಾಕ್ಬೇಕಂದ್ರೆ ಜಿಪ್ಸಮ್ ಅಲ್ಲಿ ಸುಣ್ಣ ಮತ್ತು ಗಂಧಕ ಇರುವುದರಿಂದ ನಮಗೆ ಸುಣ್ಣ ಇರುವುದರಿಂದ ಏನಾಗ್ತೈತಿ ಬೇರುಗಳು ದಡಸಾಗಿ ಬೆಳಿತೇವೆ, ಚೆನ್ನಾಗಿ ಕಾಯಿಗಳು ಗಟ್ಟಿರ್ತವೆ. ಮತ್ತೆ ಈ ಗಂಧಕ ಇರೋದ್ರಿಂದ ನಮಗೆ ಎಣ್ಣೆ ಅಂಶ ಜಾಸ್ತಿ ಆಗ್ತತಿ. ಯಾಕಂದ್ರೆ ನಾವು ಮಾರ್ಕೆಟಲ್ಲಿ ಮಾರ್ಬೇಕಾದ್ರೆ ಎಣ್ಣೆ ಅಂಶದ ಮೇಲೆ ನಮಗೆ ಈ ರೇಟ್ ಡಿಸೈಡ್ ಆಗ್ತತಿ. ಅದಕ್ಕೋಸ್ಕರ ನಾವು ಜಿಪ್ಸಮ್ ಹಾಕೋದ್ರಿಂದ

ಘಂಟೆಯ ಸದ್ದಿಗೆ ಒದಗೋಳೆ ಸರಸ್ವತಿಯೇ, ನಮ್ ಗಂಟಾಲ ತೊಡರ ಬೀಡಿ ಸುಮ್ಮ ನಿಂಬಿಯ ನಿಂಬಿಯ, ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ. ಜನಪದ ಗೀತೆಯನ್ನು ಕೇಳಿದಿರಿ. ಇದೀಗ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಮಾರುಕಟ್ಟೆಯೇ ಇಂದಿನ ಧಾರಣೆ. ಉತ್ಪನ್ನ ಕಡಲೆಕಾಳು ಪ್ರಭೇದ ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 2569, ಗರಿಷ್ಠ 4351. ಹರಳು ಬೀಜ ಕನಿಷ್ಠ 6879, ಗರಿಷ್ಠ 6881. ಅಲಸಂದೆ ಪ್ರಭೇದ ಕೌಪಿಯ ಕನಿಷ್ಠ ಮತ್ತು ಗರಿಷ್ಠ 3009. ನೆಲಗಡಲೆ ಪ್ರಭೇದ ನಾಟಿ ಕನಿಷ್ಠ 4099, ಗರಿಷ್ಠ 6921. ಜೋಳ ಹೈಬ್ರಿಡ್ಡು ಕನಿಷ್ಠ 1776, ಗರಿಷ್ಠ 1803. ರಾಗಿ ಹೈಬ್ರಿಡ್ಡು ಕನಿಷ್ಠ 1723, ಗರಿಷ್ಠ 1929. ಸೂರ್ಯಕಾಂತಿ ಹೈಬ್ರಿಡ್ಡು ಕನಿಷ್ಠ 5589, ಗರಿಷ್ಠ 7369. ಇನ್ನು ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಸೇಬು ಕನಿಷ್ಠ 6,500, ಗರಿಷ್ಠ 7,000. ಬೂದುಗುಂಬಳಕಾಯಿ ಕನಿಷ್ಠ 800, ಗರಿಷ್ಠ 1200. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 3,500, ಗರಿಷ್ಠ 4,000. ಪಚ್ಚಬಾಳೆ ಕನಿಷ್ಠ 1200, ಗರಿಷ್ಠ 1800. ಹುರುಳಿಕಾಯಿ ಅಥವಾ ಬೀನ್ಸ್ ಕನಿಷ್ಠ 8,000, ಗರಿಷ್ಠ 9,000. ಬೀಟ್ರೂಟ್ 1,500, ಗರಿಷ್ಠ 2,000. ಹಾಗಲಕಾಯಿ ಕನಿಷ್ಠ 3,000, ಗರಿಷ್ಠ 3,500. ಸೋರೆಕಾಯಿ ಕನಿಷ್ಠ 1,000, ಗರಿಷ್ಠ 1,500. ಬದನೆಕಾಯಿ ಕನಿಷ್ಠ 1,600, ಗರಿಷ್ಠ 2,000. ಗೋರಿಕಾಯಿ ಕನಿಷ್ಠ 2,600, ಗರಿಷ್ಠ 3,000. ಎಲೆಕೋಸು ಕನಿಷ್ಠ 1,000, ಗರಿಷ್ಠ 1,500. ದಪ್ಪ ಮೆಣಸಿನಕಾಯಿ ಕನಿಷ್ಠ 2,500, ಗರಿಷ್ಠ 3,000. ಕ್ಯಾರೆಟು ಕನಿಷ್ಠ 4,000, ಗರಿಷ್ಠ 4,500. ಹೂಕೋಸು ಕನಿಷ್ಠ 1,900, ಗರಿಷ್ಠ 2,200. ಹತ್ತಿ ಕನಿಷ್ಠ 9,869, ಗರಿಷ್ಠ 10,909. ಸೌತೆಕಾಯಿ ಕನಿಷ್ಠ 2,600, ಗರಿಷ್ಠ 3,000. ನುಗ್ಗೆಕಾಯಿ ಕನಿಷ್ಠ 6,000, ಗರಿಷ್ಠ 7,000. ಬೆಳ್ಳುಳ್ಳಿ ಕನಿಷ್ಠ 1,500, ಗರಿಷ್ಠ 3,500. ದ್ರಾಕ್ಷಿ